ತಮ್ಮ ಜೊತೆಗೆ ಸಂವಾದದೊಳಗೆ ತರ್ತಾ ಇದ್ದೀವಿ. ಇಂಡಿ ತಾಲೂಕು ಅರ್ಜನಾಳ ಗ್ರಾಮದ ಶಿವಯೋಗಿ ಗುರುಬಾಳಪ್ಪ ಬಿರಾದಾರ್ ಅವರ ದಾಳಿಂಬೆ ತೋಟದೊಳಗೆ ನಾವು ಈಗ ಸದ್ಯಕ್ಕೆ ಇದ್ದೀವಿ. ಸಾಯಂಕಾಲದ ಸಮಯ, ನಮ್ಮ ಎದುರುಗಡೆ ಬಹಳ ಅದ್ಭುತವಾದಂತಹ ದಾಳಿಂಬೆ ಗಿಡಗಳು ಹಣ್ಣುಗಳನ್ನು ಹೊತ್ತು ನಿಂತವ. ನೋಡೋದಕ್ಕೆ ಬಹಳ ಸಂತೋಷ ಆಗ್ತದ ಆ ಹಣ್ಣುಗಳನ್ನು ನೋಡೋದಕ್ಕೆ. ಈ ಇಂಥ ಹಣ್ಣುಗಳನ್ನು ಬೆಳಿಬೇಕಾಯ್ತು ಅಂತಂದ್ರೆ ಎಷ್ಟು ಶ್ರಮ ಹಾಕಿದ್ದಾರೆ. ಕಳೆದ 30 ವರ್ಷಗಳಿಂದ ಈ ದಾಳಿಂಬೆ ಕೃಷಿಯೊಳಗೆ ಶಿವಯೋಗಿಯವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. ಅವರ ಅನುಭವ ಎಲ್ಲರ ಅಂದ್ರೆ ಯಾರು ಆಸಕ್ತರಿದ್ದೀರಿ ದಾಳಿಂಬೆ ಬೆಳೆಯಬೇಕು ಅನ್ನುವಂಥವ್ರು ಅವರಿಗೆ ಮಾರ್ಗದರ್ಶನ ಆಗಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಶಿವಯೋಗಿ ಬಿರಾದಾರ್ ಅವರೇ, ತಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸಾಹೇಬ್ರ. 30 ವರ್ಷಗಳಿಂದ ತಾವು ದಾಳಿಂಬೆ ಬೆಳೀತಾ ಇದ್ದೀರಿ, ಹೆಂಗ್ ಶುರುವಾಯ್ತಿದೆಲ್ಲ? ಅಂದ್ರೆ ಮೊದಲು ನಮಗೆ ಇಲ್ಲಿ ಜಮೀನ್ದೊಳಗೆ ನೀರು ಇದ್ದಿದ್ದಲ್ರಿ ಸರ್. ಕಡಿಮೆ ನೀರಿನೊಳಗೆ ಹೆಚ್ಚು ಉತ್ಪನ್ನ ಬೆಳೆಯೋದು ಯಾವಾದದ ಅಂದ್ರೆ ಮೊದಲು ಒಂದು ನಿಂಬೆ ಗಿಡ ಒಂದು ಹಚ್ಚಿದ್ರಿ, ಒಂದು 100 ಬಾವಿ ಇತ್ತು ನಮ್ದು. 30 ಬ್ಯಾರಲ್ ಎರಡು ದಿವಸಕ್ಕೆ ನಮಗೆ ಬಾವಿ ಒಳಗೆ ನೀರು ಕಲೆಕ್ಷನ್ ಆಗ್ತಿತ್ತು. ಅದು 100 ನಿಂಬೆ ಗಿಡ ಹಚ್ಚಿ ಅದು ಡ್ರಿಪ್ ಮೂಲಕ ಅದಕ್ಕೆ ನೀರು ಕೊಟ್ಟು ಅಂದ್ರೆ ಏಪ್ರಿಲ್ ಮೇದಾಗ ದೊಡ್ಡ ಗಿಡ ನಿಂಬೆ ಗಿಡಕ್ಕಿದ್ರು 60 ಲೀಟರ್ ನೀರಿನೊಳಗೆ ಹೆಚ್ಚು ಇಳುವರಿ ತೊಗೊಂಡಿನ್ರಿ ನಾ ಡ್ರಿಪ್ ಮುಖಾಂತರ. ಅಂದ್ರೆ ಒಂದು ಬೋರ್ ಹಾಕಿದ್ದೆ, 1 ಮಿನಿಟ್ಗೆ 8 ಲೀಟರ್ ಕೊಡ್ತಿತ್ತು. ತಾಸಿಗೆ ಅಡಿಚಿ ಬ್ಯಾರಲ್ಲ, ಅವಾಗ ಹಿಂದ್ಕೊಂಬ ಅರೆ ತಾಸಲ್ಲಿ ಏನಿತ್ತು, ಒಂದು 30 ಬ್ಯಾರಲ್ ನೀರು 2 ದಿವಸದಾಗ ಗೊಳೆ ಹಚ್ಚಿತ್ತು. ಒಂದು 100 ನಿಂಬೆ ಗಿಡ ಸಫಿಶಿಯಂಟ್ ಉತ್ಪನ್ನ ತೊಗೊಂಡಿನ್ರಿ. ಆಗಿನ ಕಾಲದಾಗ 1.5 ಲಕ್ಷ ತನಕ ಬೆಳೆದಿನ್ರಿ ನಾ ನಿಂಬೆ ಗಿಡನೇ. ಮತ್ತೆ 100 ನಿಂಬೆ ಗಿಡಕ್ಕೆ ಏನು ಉಪಯೋಗ ಆಗ್ತದೆ, ಅಷ್ಟೇ ನೀರ ದಾಳಿಂಬ್ರಕ್ಕೆ ಉಪಯೋಗ ಮಾಡಿದ್ರೆ ಬೇಸಿಗೆ ಜೀವ ಆಡಿಸೋದು, ಮಳೆಗಾಲಕ್ಕೆ ಒಂದು ಪೀಕ್ ತೊಕ್ಕೊಳ್ಳೋದು. 4 ಎಕರೆ ಬೆಳೀತದಲ್ಲ ಅದು ತಿಳ್ಕೊಂಡು ನಾ 2.5 ಎಕರೆ ಜಮೀನ್ದಾಗ ದಾಳಿಂಬ್ರ ಮಾಡಿದ್ರಿ. 700 ಗಿಡ ರೀ, 700 ಗಿಡ ಮಾಡಿ ಅಂದ ಇದು ದಾಳಿಂಬ್ರ ಕಾಯಿಗಳನ್ನ ನಿಂಬೆ ಗಿಡ ತೆಗೆದ್ರಿ ನಾನು. ಅಷ್ಟೇ ನೀರಿನ ಮೇಲೆ ದಾಳಿಂಬ್ರ ಉತ್ಪನ್ನ ತೊಗೊಂಡೆ. ದಾಳಿಂಬ್ರ ಫಸ್ಟ್ ಪೀಕೆ 2.5 ಲಕ್ಷ ತೊಗೊಂಡ್ರಿ ನಾ 92 ಸರ್. ಎಷ್ಟು 4 ಎಕರೆ ಒಳಗೆ? 2.5 ಎಕರೆ ರೀ, 700 ಗಿಡ ರೀ ಹ್ಞೂ ರೀ. ಹಿಂಗಾಗಿ ದಾಳಿಂಬ್ರ ಉತ್ಪನ್ನ ನನಗೆ ತೀಕ್ ಅನ್ನಿಸ್ತು. ಮತ್ತು ನನಗೆ ಸ್ವಂತ ನೀರಿಲ್ಲರಿ, ಹೊಲ್ದಾಗ 1 ಲೀಟರ್ ನೀರಿಲ್ಲ. 16 ಬೋರ್ ಹಾಕಿದ್ರೆ 1000 ಗಟ್ಟಲೆ ಗುಂಬ, ಆದರೂ ಒಂದು ಹೌದು ತುಂಬಂಗಿಲ್ಲ, ಕುಡ್ಲಿಕ್ಕೆ ನೀರಿಲ್ಲ ನಮ್ಗೆ. ಅಂಥದ್ರಾಗ ನಾವು ಕೆನಾಲ ಹರಿಯೋಣ ಅಲ್ಲಿ ಇದು ಟ್ಯಾಕ್ಟರ್ ಮುಖಾಂತರ ಒಂದು 4-5 ವರ್ಷ ತಂದೆವು ನೀರು ತಂದು ಬಾವಿ ಒಳಗೆ ಹಾಕೊಂಡು ಡ್ರಿಪ್ ಮುಖಾಂತರ ದಾಳಿಂಬ್ರೆ ಬೆಳೀತಿದ್ದೆ. ಆದರೂ ನನಗೆ ದಾಳಿಂಬ್ರೆ ಲಾಭದಾಯಕ ಇತ್ತು. ನೀರಿಗೊಂದು ಡೀಸೆಲ್ 1-3 ಲಕ್ಷ ಹೋಗ್ತಿತ್ತು ರೀ ಟ್ಯಾಕ್ಟರ್ಕ್ಕೆ. ಆದರೂ ನಾವು ಉತ್ಪನ್ನ ಚಲೋ ಅದ್ರ ತೊಳ್ಕೊತೇ ಬಂದೀನಿ. ಅದು ಮುಂದೆ 1 ವರ್ಷ ಮಳೆ ಜರ ಸರಿಯಾಗಿ ಆಯ್ತು ರೀ, ಮತ್ತೆ 2.5 ಎಕರೆ ಹಚ್ಚಿದ್ದೆ ಇಲ್ಲಿ. ಅದು ಆದ ನಂತರ ಅಂದ್ರೆ ಮತ್ತೊಂದು ಬೋರ್ ಹಾಕಿದ್ದೆ, 1 ಮಿನಿಟಿಗೆ 20 ಲೀಟರ್ ನೀರು ಬೀಳ್ತಿತ್ತು ಅದಕ್ಕೆ. ಆ ಬೋರಿನ ಮೇಲೆ ಇದು 2.5 ಎಕರೆ ಅಂದ್ರೆ 900 ಗಿಡ ಹಚ್ಚಿದ್ರಿ. ಅದರೊಳಗೆ ಫಸ್ಟಿಗೆ ಮರು ಬಂದು ಒಂದು 200 ಗಿಡ ಹೋಗಿದ್ದು ನಾನು. ಆದರೂ ಸರಿಯಾಗಿ ಅಷ್ಟೇ ನೀರಿನ ಮೇಲೆ ನಾವು ಉಪಯೋಗ ಮಾಡಿಕೊಂಡು 1 ಎಕರೆಗೆ 10 ಲಕ್ಷ ಅಂದ್ರೆ 27.5 ಲಕ್ಷ ರೂಪಾಯಿ ಆಯ್ತು ರೀ ಇದು. ಮತ್ತೆ ಮ್ಯಾಲಿಂದು ಅದು ಕೂಡ ಒಂದು 30 ಲಕ್ಷ ರೂಪಾಯಿ ಉತ್ಪನ್ನ ಇತ್ತು. ಆ ಹೇಳಾಗ ಏನಂದ್ರೆ ಕೃಷಿ ಹೊಂಡ, ನಾ ಸ್ವಂತ ಕೃಷಿ ಹೊಂಡ ಮಾಡಿಕೊಂಡು ಪೈಪ್ ಲೈನ್ ಮಾಡ್ಕೊಂಡ್ರಿ ಕೆನಾಲ್ದು. ದರ್ ವರ್ಷ ಟ್ಯಾಕ್ಟ್ರಲ್ಲೇ ತರ್ತಿದ್ದೆ, ಒಂದು 3 ಲಕ್ಷ ಖರ್ಚು ಮಾಡೋದನ್ನಂತೇಳಿ ಅದು ಕೃಷಿ ಹೊಂಡ ಇದು ಮಾಡಿಕೊಂಡು ಒಂದು 18 ಲಕ್ಷ ಅಂದರೆ 1 ಕ್ವಿಂಟಲ್ ಇಳುವರಿ ಬಿದ್ದಿತ್ತು ರೀ ಇದು. ಉತ್ಪನ್ನ ಭಾಳ ಚಲೋ ಬಂದಿತ್ತು. ಅಂದರೆ 30 ಲಕ್ಷ ಆಗೋಣ, ಅದೇ ಒಂದು 18 ಲಕ್ಷ ಖರ್ಚು ಮಾಡಿಕೊಂಡು ಪೈಪ್ ಲೈನ್ ಕೃಷಿ ಹೊಂಡ ಮಾಡಿಕೊಂಡು ಆನಂತರ ಅದರಿಂದ ಮತ್ತೆ ದಾಳಿಂಬ್ರು ಓಡಾಸ್ಕೊಂಡ್ರಿ ನಾ. ಮತ್ತೆ ಎಷ್ಟು ಮಾಡಿದ್ರಿ ಮುಂದೆ? ಮುಂದೆ ಮತ್ತೆ 6 ಎಕರೆ ಮಾಡಿದ್ರಿ. ಈಗ ಕೃಷಿ ಹೊಂಡ ತೋಡಿದ್ ಅಂತಂದ್ರಲ್ಲ, ಅದು ಸಂಪೂರ್ಣವಾಗಿ ನಿಮ್ದೇ ಖರ್ಚಿನಿಂದ ಮಾಡಿಕೊಂಡಂತದ್ದು? ಖರ್ಚಿನಿಂದ ಮಾಡಿದ್ರಿ ಅದು. ಹೌದು. ಅದು ಎಷ್ಟು ನಿಮಗೆ ಅನುಕೂಲ ಆಯ್ತು ಅದರಿಂದ? ಅದರಿಂದ ನಮಗೆ ನೀರೇ ಇಲ್ಲಿ ಹೊಲದಾಗಂತೂ ಇಲ್ಲರಿ ಸಾಹೇಬ್ರ. ಕನಿಷ್ಠ 1,75,000 ಲೀಟರ್ ಸ್ಟಾಕ್ ಆಗ್ತದೆ ರೀ. 12 ಫೂಟ್ ನೆಲದಾಗ 12 ಫೂಟ್ ಮೇಲೆ 2 ಎಕರೆ ಅದ್ರಿ ಅದು. ಏನ್ರಿ 1,75,000 ಲೀಟರ್ ಅಂತ ಶಾಣ್ಯಾರು ಹೇಳುದು. ಅದು 25 ಲಕ್ಷ ವಯ ಹೋಗ್ತದೆ ರೀ. 50 ಲಕ್ಷ ನಮಗೇನದ ಬೇಸಿಗೆ ಜೀವಾಡಿಸ್ಕೋತದೆ ರೀ. 1 ಕೋಟಿ ಅನ್ನೋದು ನಾವು ಜೂನ್ ಚಾಲು ಆಯ್ತು ಅಂದ್ರೆ ಒಂದೊಂದು ಪ್ಲಾಟ್ ಹಿಡ್ಕೋತೋದು. ಮಳೆ ಬರ್ತದೆ, ಅಟ್ರದಾಗ ಕೆನಾಲ್ ನೀರು ಅದು ಬರೋಣ, ಮತ್ತ ಕೆನಾಲ ನಮ್ಮ ಪೈಪ್ ಲೈನ್ ಚಾಲು ಮಾಡ್ಕೊಂಡು ಮತ್ತೆ ನೀರು ಗೊಳೆ ಮಾಡ್ಕೊಂಡು ಹಂಗೆ ಬೆಳ್ಕೋತ ಬರ್ಲಾಯ್ತಿದ್ದೀವಿ ರೀ ನಾವು. ಈ 30 ವರ್ಷ ಆಯ್ತು ಈ ರೀತಿನೇ ಹೊಂಟಿದೇವ್ ರೀ. ಡಕಲ್ ಸ್ಟಾರ್ಟ್ ಗಾಡಿ ಇದ್ದೀರಿ ನಮ್ಗೆ. ಅಡ್ಡಿಲ್ಲ ಅಂದ್ರೆ ಈಗ ನೀವು ಮಳೆ ನೀರನ್ನ ಬಹಳ ಸಮರ್ಥವಾಗಿ ಉಪಯೋಗ ಮಾಡ್ಕೊಂಡಿರಿ ಅಂದಂಗಾಯ್ತು. ಮಳೆ ನೀರು ಎಲ್ಲಿ ಅದ್ರಿ ಇಲ್ಲಿ? ನಮ್ಮ ಮಳೆ ನೀರು ಕಡಿಮೆ ಅಲ್ರಿ, ಬಹಳ ಕಡಿಮೆ. ನಮ್ಗೆ ಈಗ ಕೃಷಿ ಹೊಂಡಕ್ಕೆ ಎಲ್ಲಿಂದ ನೀರು? ನಾವು ಕೆನಾಲ್ ಏನು ಮಳೆಗಾಲದ ಹರಿದು ಹೋಗ್ತದಲ್ರಿ, ಅದು ಅಲ್ಲಿಂದ ಮೊದಲು ಟ್ಯಾಕ್ಟರ್ ತರದಿಂದ ಹಾಕೋತಿದ್ದೀವಿ ಬಾವಿ ಒಳಗೆ. ಈಗ ಕೃಷಿ ಹೊಂಡ ಸ್ಟಾಕ್ ಮಾಡ್ಕೋತೀವಿ ರೀ, ಮಳೆಗಾಲದಾಗ ವ್ಯರ್ಥ ಹರಿದು ಹೋಗ್ತದಲ್ರಿ. ಹಳೆ ಜನರೇಟರ್ ಕೊಂಡ್ರಿ, ಟ್ಯಾಕ್ಟರ್ ಜನರೇಟರ್ ಕೊಂಡು 1.5 ಲಕ್ಷ ರೂಪಾಯಿ ಡೀಸೆಲ್ ಖರ್ಚು ಮಾಡಿದೆವು ಅಂದ್ರೆ ಕೃಷಿ ಹೊಂಡಿ ನೀರು ಹಾಕೊಳ್ಳೋದ್ರಿ ಪೈಪ್ ಲೈನ್ ಮುಖಾಂತರ. ಅಲ್ಲಿ ಜನರೇಟರ್ ಕುಂಡ್ಸಿ ಹಿಂಗೆ ತುಂಬ್ಕೋತೀವ್ರಿ ನಾವು, ಮಳೆಗಾಲದಾಗ ತುಂಬ್ಕೋತೀವ್ರಿ. ವ್ಯರ್ಥ ಏನು ಹರಿದು ಹೋಗು ನೀರು, ಆ ಹೇಳಕ್ಕೆ ಕೆನಾಲ್ದಾಗ ನೀರು ಇರ್ತಾವೆ, ಅದು ತುಂಬ್ಕೊಂಡು ಹಂಗೆ ಉಪಯೋಗ ಮಾಡ್ಕೋತೀವ್ರಿ. ಈಗ ಈ ದಾಳಿಂಬೆ ಬೆಳಿಬೇಕು ಅಂತಂದ್ರೆ ಸಾಕಷ್ಟು ಅದ್ರ ಬಗ್ಗೆ ವೈಜ್ಞಾನಿಕ ಮಾಹಿತಿ ಆಗಲಿ ಅಥವಾ ಟ್ರೈನಿಂಗ್ ಆಗಲಿ ಇವೆಲ್ಲ ಬೇಕಾಗ್ತಾವೆ. ಹೆಂಗೆ ಎಲ್ಲಿಂದ ಪಡ್ಕೊಂಡ್ರಿ, ಯಾರು ಹೇಳಿದ್ರೆ ನಿಮಗೆ? ಹಂಗೆ ನಾವು ನೋಡ್ರಿ, ಮೊದಲು ಹಚ್ಚೋಕ್ಕಿಂತ ಮೊದಲು 6 ತಿಂಗಳನ್ನಾದ್ರೂ ಅಭ್ಯಾಸ ಮಾಡ್ದೆ. ನಮ್ಗೆ ನೀರಿಲ್ಲ, ಇದು ನಮ್ಗೆ ಬೆಳೆ ಸಾಧ್ಯ ಆಗ್ತದೆ ಹೆಂಗೆ? ನಮ್ಮ ರುದ್ರಗೌಡರು ಇದ್ದಾರೆ, ಬೇರ್ಪಟ್ಲರಪ್ಪ ಅವರು, ಕನ್ನಡಿ ಕನ್ನಡಿ ಗೌಡರಿಗೆ ಮೊದಲು ನಾವು ನೆನೆಸ್ಬೇಕು. ಈ ಹಳ್ಯಾಗ ವಯಸ್ಸಾಗಿತ್ತು ಅವ್ರದ್ದು. ಅವರೆಲ್ಲ ಸರಿಯಾಗಿ ಲಕ್ಷ ಕೊಟ್ಟು ಮಾಡಿದ್ರು ಉತ್ಪನ್ನ ಭಾಳ ಚಲೋ ತಮ್ಮ, ನೀರಿನ ಏನು ಹರ್ಕತ್ತಿಲ್ಲ ಅದಕ್ಕಂದ್ರೆ ಅವರು. ಅವ್ರ ಧೈರ್ಯದಿಂದ ನಾ ಇದು ದಾಳಿಗಳು ಮಾಡ್ಕೊತ ಬಂದರೆ ಇನ್ನು ಮುಂದೆ ಹಂಗೆ ಶಾಣ್ಯಾರ ರೈತರ ಕಡೆ ಹೋಗಿ ಹೋಗಿ ಒಂದು ಸ್ವಲ್ಪ ಕೇಳ್ಕೊಂಡು ಮಾಡಿ ಹಂಗೆ ಬೆಳ್ಕೊತೆ ಬಂದೆ. ಆದ್ರೆ ಎಂದೂ ತದ ನುಕ್ಸಾನ ಆಗಿಲ್ಲರಿ. ನಾ ಪ್ರಯತ್ನ ಮಾಡ್ಕೋತದ, ರೋಗ ಬತ್ತಂದ್ರೆ ಹ್ಯಾಂಗ ಬತ್ತು, ಎಲ್ಲಿದು ಬತ್ತು, ಶಾಣ್ಯರ ಕಡೆ ಹೋಗೋದು ಕೇಳ್ಕೊಳ್ಳೋದು, ಈ ರೀತಿ ಮಾಡ್ಕೋತ ಹಂಗೆ ನನ್ನ ಜ್ಞಾನ ದಾಳಿಂಬ್ರ ಬಗ್ಗೆ ಜ್ಞಾನ ಅಭಿವೃದ್ಧಿ ಮಾಡ್ಕೋತ ಬಂದ್ರಿ. ನಾ ಹಂಗೆ ಅಡ್ರದಾಗ ನಮ್ಮ ಪಟ್ಟಣ ಶೆಟ್ಟಿ ಸಾಹೇಬ್ರ ಗಂಟೆ ಬಿದ್ದಾರೆ ರೀ ನಮ್ಗೆ 8 ವರ್ಷ ಆಯ್ತುರಿ. ಇವರು ಕೆಲವೊಂದು ನಮ್ಗೆ ನಾವು ಅವ್ರ ಮುಂದೆ ಹೇಳ್ಕೊಂಡು ನಮ್ಮ ಹಿಂಗೆ ಮತ್ತೆ ನಮ್ಗೆ ಅನುಭವ ಭಾಳ ಕಮ್ಮಿ ಅದ, ಅನುಭವ ಒಂಜಾರು ಮಾಡಿಸೋರು ಚಲೋ ಆಗ್ತದ್ರಿ ಸಾಹೇಬ್ರ ಅಂತ ಅವ್ರಿಗೆ ವಿನಂತಿ ಮಾಡಿಕೊಂಡು ಅವರು ದಾಳಿಂಬ್ರ ಸಂಶೋಧನಾ ಕೇಂದ್ರ ಸೋಲಾಪುರ ರೀ, ಅಲ್ಲಿ ಅಲ್ಲಿ ಹೋಗಿ ಅಲ್ಲಿ ವಿಜ್ಞಾನಿಗಳ ಕಡೆಯಿಂದ ಮಾಹಿತಿ ಸಹ ಕೊಡಿಸಿದ್ರು. ಬಾಗಲಕೋಟೆ ವಿಶ್ವವಿದ್ಯಾಲಯ ಕರ್ಕೊಂಡೋಗಿ ಅಲ್ಲಿದು ಮಾಹಿತಿ ಕೊಡಿಸಿದ್ರು. ಇಟ್ಟು ಎಲ್ಲ ಮತ್ತೆ ಸುಪೀರಿಯರ್ ಎಮ್ ಎಸ್ ಅಗ್ರಿ ಇದ್ದ ರೈತರು ಇಲ್ಲಿ ಮಳಸರಿಸದಾರಿ, ಅಲ್ಲಿ ಹೋಗಿ ಅವ್ರ ಕಡೆಯಿಂದ ಸಂಗ್ರಹ ಮಾಡ್ಕೋತಿದ್ದು. ಇಟ್ಟಿದ್ರು ಇನ್ನೂ ನಮಗೆ 20% ನನಗೆ ಕೊರತೆ, ಅದ್ರದ್ದು ಪೂರ್ತಿ ದಂಡಿ ಹೋಗಿ ಮುಟ್ಟುವಂಗೆ ನನಗೆ ಅದು ಹಿಡಿದು ಸಿಗಲಿಲ್ಲರಿ. ಇನ್ನು ಸಂಶೋಧನೆ ಒಳಗೆ ಇದ್ದೇವನು ನನಗೆ ಈಗ 1 ಮಾರ್ಚ್ 1 ತಾರೀಕಿಗೆ ನನಗೆ 68 ಮುಗಿತಾವ ರೀ ಸಾಹೇಬ್ರಿ. ಇನ್ನು 1 ತಿಂಗಳ, 1 ತಿಂಗಳು ಇಲ್ಲ 20 ದಿನ, ಫೆಬ್ರವರಿ ಮುಗಿತಾ 1 ತಾರೀಕು ಬರ್ತೇ ರೀ. ಆದರೂ ಇನ್ನ ಸಂಶೋಧನೆ ಒಳಗೆ ಇದ್ದೀನಿ ರೀ. ಇನ್ನಾದರೂ ಹೋದ್ಸಲ ಜನವರಿ ಒಳಗೆ ನಮ್ಗೆ BT ಗೋರೆ ಅಂತೇಳಿ ಇಲ್ಲಿ ಅಹಮದ್ನಗರಕ್ಕೆ ಒಬ್ರು ವಿಜ್ಞಾನಿ ಅದಾರೀ, ರಿಸರ್ಚ್ ಸೆಂಟರ್ ಅದ, ಕೈಯಾಗಿ 20 ಮಂದಿ MS ಅಗ್ರಿದವ್ರು ಅದಾರೀ, ಸಂಶೋಧನೆ ಮಾಡ್ಕೋತಿ ಅದಾರ. ಅವ್ರದ್ದೊಂದು ಲೆಕ್ಚರರ್ ಕೇಳ್ದಿನಿ ರೀ ನಾ ಜಿತ್ತಿ ಒಳಗೆ. ಅಂದ್ರೆ ದಾಳಿಂಬ್ರ ಬಗ್ಗೆ ಒಂದು 45 ನಿಮಿಷ ಅಲ್ಲಿ ಕರೆಸಿದ್ರು. ಒಂದು ದಾಳಿಂಬ್ರದೊಂದು ಗೋಡಾವನ ಏನು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಕಲೆಕ್ಷನ್ ಮಾಡ್ಲಿಕ್ಕೆ ಒಂದು ಇದು ಕಟ್ಟಿರ್ತಾರಲ್ರಿ ಸಂಘ, ಆ ಸಂಘದ ಒಂದು ಪ್ರೋಗ್ರಾಮ್ ಇತ್ತು. ನನಗೆ ಸುದ್ದಿ ಆಯ್ತು ಇಂತಲ್ಲಿ ದಾಳಿಂಬ್ರ ಶಾಣ್ಯಾರನ್ನು ನಮ್ಮ ಕಾಡು ಸಾಕೋರು ಹೇಳಿದ್ರಿ. ಅಲ್ಲಿ ಹೋದ್ನ ಒಂದು 45 ನಿಮಿಷ ಮರಾಠಿ ಒಳಗೆ, ನನ್ನ ಮರಾಠಿನೂ ಬರ್ತಾವೆ ಹಿಂದಿನೂ ಬರ್ತಾವೆ ರೀ. ಅವ್ರು ಭಾಷಣ ಕೇಳ್ದೆ, ಪಕ್ಕಾ ವಿಜ್ಞಾನಿ ಇವ್ರಾರ, ಇವ್ರಿಗೆ ಬೇನೆ ಬಿಡಬಾರ್ದನ್ನ. ಅವ್ರು ಹೇಳಿದ್ರು ನಾವು ಜನವರಿ ಇದು 18-19 ತಾರೀಕಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ, ಆನ್ಲೈನ್ ಟ್ರೈನಿಂಗ. ಮೊದಲು ಅಲ್ಲೇ ಕರೆಸಿ ಕೊಡ್ತಿದ್ದೆವು, ಹಿಂದಿ ಮತ್ತು ಮರಾಠಿ ಒಳಗೆ ಕೊಡ್ತಾರೆ ಅವರು. ಇದು ಗೊತ್ತಾಯ್ತು ರೀ, ಗೊತ್ತಾಗಿ ಹಂಗೆ ಡಿಸೆಂಬರ್ದಾಗ ಅವ್ರಿಗೆ ಭೇಟಿ ಆದ ಜನವರಿ ಒಳಗೆ ಹಂಗೆ ನಾನು ಆನ್ಲೈನ್ ಟ್ರೈನಿಂಗ್ ತೊಗೊಂಡ್ರಿ. 19 ತಾರೀಕಿನ ಹಿಡಿದು 31 ತಾರೀಕಿನ ತನಕ ದಿನಕ್ಕೆ 8 ತಾಸು 9-5 ಅವರು ಅನುಭವ ಹೇಳ್ತಾರೆ ಪೂರ್ತಿ ಅದ್ರ ಬಗ್ಗೆ. ಗಿಡ ನೆಲ ಹೆಂಗೆ ತಯಾರು ಮಾಡೋದು ಹಿಡಿದು ಪೂರಾ ಮಾರ್ಕೆಟ್ಗೆ ಹೋಗುತ್ತಾನ ಪ್ರತಿಯೊಂದು ಅನುಭವ. ಔಷಧಗಳು ಹೆಂಗೆ ಹುಡ್ತಾವ, ರೋಗ ಪತಂಗ ಹೆಂಗೆ ಹುಡ್ತದೆ, ಮತ್ತೊಂದು ಹೆಂಗೆ ಹುಡ್ತದೆ, ಹೆಂಗೆ ಅವು ಅಭಿವೃದ್ಧಿ ಹೊಂತವೆ, ಅವ್ಕರ ಸಂಸಾರ ಏನು, ಕೀಡಿ ಕ್ರಿಮಿ ಅಣುಜಿ ಜೀವಾಣುಗಳದ್ದು, ಇವು ಬಯಾಲಜಿನೂ ಹೇಳಿದ್ರು, ಕೆಮಿಸ್ಟ್ರಿನೂ ಹೇಳಿದ್ರು ನಮಗೆ, ಮತ್ತು ಈ ರಸಾಯನಶಾಸ್ತ್ರ ಯಾವ ಗೊಬ್ಬರ ಯಾವ್ದ್ರ ಕೂಡ್ತದೆ, ಯಾವ ಸ್ಪ್ರೇ ಮಾಡಬೇಕು, ಯಾವ್ದು ಮಾಡಬಾರ್ದು, ಇದ್ರ ಬಗ್ಗೆ ಭಾಳ ಆಳವಾಗಿ ಅಭ್ಯಾಸ ಹೇಳಿದ್ರು. ಗಿಡ ಅಂತರ ಎಷ್ಟು ಹಚ್ಚಬೇಕು, ಹವಾ ಹೆಂಗೆ ಆಡಬೇಕು, ಅದಕ್ಕೆ ಐತಿ ಕಾಯಿ ಮಾಡಲ್ ಹೆಂಗಿರ್ಬೇಕು, ಗಿಡ ಹೆಂಗಿರ್ಬೇಕು, ಈ ಮಾಡಲ್ನು ಭಾಳ ಚಂದ ಹೇಳಿದ್ರು ಅವರು. 11 ದಿನ ನಮಗೆ ಟ್ರೈನಿಂಗ್ ಕೊಟ್ಟರು, ಅದರಿಂದ ಪೂರ್ತಿ ಅನುಭವ ಆಯಿತು. ಇನ್ನು ನನಗೆ ಯಾವುದೂ ತಡ್ಸಲ್ಲ ನಂಗೆ ಖಾತ್ರಿ ಐತೆ ರೀ. ಅದಕ್ಕೆ ಇಷ್ಟು ಮಳಿ ಎಲ್ಲ ಬಂದು ಜಗ ಎಲ್ಲ ಫೇಲ್ ಆದರೂ ಈ ವರ್ಷ ನಾನು ಸಕ್ಸಸ್ ಆಗ್ಯದ ರೀ. 1.5 ಎಕರೆ ಜಮೀನು 750 ಗಿಡ ರೀ, 42 ಲಕ್ಷ ಆಗ್ಯದ್ರಿ ಸಾಹೇಬ್ರಿ ಇದು. ಮತ್ತು ಇವು ಒಂದು 45 ಲಕ್ಷ ರೂಪಾಯಿ ಆಗ್ತವೆ ಈಗಿಂದ ಅಂತೇಳಿ ಒಂದು ಪ್ಲಾಟ್ ಖಾಲಿ ಮಾಡಿದ್ರಿ, ಅದು ಒಂದು ತೆಗ್ಗಿನೊಳಗೆ ಇತ್ತು, ರೋಗ ಬಂದು 10 ಲಕ್ಷ ಆಗ್ಯದ ಸ್ವಲ್ಪ ಅದು ಪ್ಲಾಟ್ ಅದು. ಈ ಒಂದು 50 ಲಕ್ಷ ಆಗ್ಯದ್ರಿ, ಇನ್ನೊಂದು 40-50 ಲಕ್ಷ ಅಂದಾಜು ಮಾಡಬಹುದು ರೀ. ನಾ ಬಹಳ ಸಂತೋಷ ಆಗ್ತದ, ಎಲ್ಲಾ ರೈತರು ಲಾಭ ಆಗ್ಯದ ಅನ್ನುವಂಥವ್ರು ಹೇಳೋರೆ ಕಡಿಮೆ ಅಂತ ಅನ್ನೋದೇ ಇಲ್ರಿ. ನಾವು ಇನ್ನೊಂದು ಏನಾದ್ರಿ, ನಮ್ಮ ಮನೆ ಮಕ್ಕಳು ಕೂಸುಗಳು ಎಲ್ಲರೂ ಹೊಲ್ದಾಗ ದುಡಿತೇವ್ರಿ. ನಾವು ಈ ಉತ್ಪನ್ನ ತಗೊಂಡ್ರು ಮೀರಿ ಕನಿಷ್ಠ ಈ ದಿನಕ್ಕೆ ಈ ವರ್ಷ ನನಗೆ ದಿನಕ್ಕೆ 10,000 ರೂಪಾಯಿ ಪಗಾರ ಬೀಳ್ತಾರೀ ಸಾಹೇಬ್ರ. ದಿನಕ್ಕೆ 10,000 ಲಾಗೋಡಿ ತೆಗೆದು ಹೊಲ್ದ ಅರ್ಧ ಪಾಲು ತೆಗೆದು ಅಂದ್ರೆ ಹೊಲ್ದಾಗ ಎಲ್ಲ ಮನೆಯನ್ನು ಮಾಡಿದವ್ರು ಇರ್ತಾರೆ, ಅವ್ರ ಪಾಲು ತೆಗಿಬೇಕಲ್ರಿ. ನನ್ನ ಸ್ವಂತ ಕನಿಷ್ಠ 3 ಲಕ್ಷ ರೂಪಾಯಿ ನಾ ಪಗಾರ ಡೇಲಿ ತಿಂಗಳ ತಗೋತಾರ ಈ ವರ್ಷ ಆರಾಮ್ಸೆ ರೀ ಈ ವಯಸ್ಸನಾಗ ರೀ. ಹಾ ರೀ, ಭಾಳ ಭಾಳ ಖುಷಿ ಆಗ್ತದೆ ಇಂಥ ಅವ್ರ ರೈತರು ತಿಂಗಳಿಗೆ 3 ಲಕ್ಷ ರೂಪಾಯಿ ದುಡಿಯುವಂತಹ ಒಂದು ರೈತರು ಅದಾರ ಅಂತಂದ್ರೆ ಅದು ವಿಶೇಷವಾಗಿ ದಾಳಿಂಬೆ ಹೊಲ್ದಾರ್ಧ ತೆಗದ್ರಿ 3 ಲಕ್ಷ ಹೊಲ್ದ ಅರ್ಧ ತೆಗದ್ರಿ ಪಾಲು ತೆಗೆದು ಲಾಗೋಡಿ ತೆಗೆದು ಬೆಳ್ಳಿಗೆ ಸಾಧ್ಯ ಅದ ರೀ. ಆದ್ರೆ ಅಭ್ಯಾಸ ಮಾಡಬೇಕು, ರಿಕಾಮಿ ಎಲ್ಲಿಯರು ಕೂತು. ಮತ್ತೆ ಇನ್ನೊಂದು ದನಗಳು ಅದಾವ ರೀ, ಗೋಬರ್ ಗ್ಯಾಸ್ ಅದ, ನಾನು ಡೈಜೆಸ್ಟ್ ಟ್ಯಾಂಕ್ ಅದ ಗ್ಯಾಸಿನ ಮೇಲೆ ನಾವು ಮನೆಯ ಮಂದಿಯೆಲ್ಲ 15 ಜನ ಇದ್ದೇವಲ್ಲ ಅಡುಗೆ ಮಾಡ್ಕೋತೀವಿ. ಮತ್ತೆ ಡೈಜೆಸ್ಟ್ ಟ್ಯಾಂಕ್ನಾಗ ಎರೆಹುಳದ ಗೊಬ್ಬರ ಗಿಬ್ಬರ ಎಲ್ಲ ರೆಡಿ ಅದ ರೀ ನಮ್ದು. ಅಂದ್ರೆ ಎಲ್ಲ ಸಾವಯವ ಪದ್ಧತಿ ಒಳಗೆ ಮಾಡ್ತಾ ಇದ್ದಾರೆ, ಸಾವಯವ ಪದ್ಧತಿ ಒಳಗೆ ಜಾಸ್ತಿ ಮಾಡ್ತಾರೆ. ಎರೆಹುಳದ ಗೊಬ್ಬರ ತೊಟ್ಟುಗಳು ಅದಾವು ಎಲ್ಲ, ಹತ್ತಿಕಾಳಿಂಡಿ ಸ್ಲರಿ ಇವು ಕೆಲವೊಂದು ಜೀವಾಣುಗಳು, ಇವ ಪ್ರಗತಿ ಹ್ಯಾಂಗ ಮಾಡ್ಕೋಬೇಕು, ಆರ್ಗ್ಯಾನಿಕ್ ಕಲ್ಚರ್ ತಯಾರು ಮಾಡ್ಕೋತಾರೆ ಅವ್ರು ಹೇಳ ಬೇರೆ ಟ್ರೈನಿಂಗ್ದಾಗೆಲ್ಲ ಆ ರೀತಿ ಜೀವಾಣುಗಳು ಇಲ್ಲಿ ತಂದು ಒಂದು ಲೀಟರ್ ತಂದು 10 ಲೀಟರ್ ನಾವು ಅಭಿವೃದ್ಧಿ ಮಾಡ್ಕೊಂಡು ನಾವು ಈ ಭೂಮಿ ಕೊಡ್ತೇವೆ ರೀ. ಹಿಂಗಾಗಿ ನಮ್ಮ ಭೂಮಿನೂ ಮೆತ್ತಗಿರ್ತದೆ, ಕಾಯಿನೂ ಸೈಜ್ ಚಲೋ ಬರ್ತದೆ, ರೋಗಗಳು ಭಾಳ ಕಂಟ್ರೋಲ್ ಆಗ್ತಾವ್ರಿ. ನಾವು ನೋಡ್ತಾ ಇದ್ದೀವಿ ಕಾಯಿಗಳು ಭಾಳ ಚಲೋ ಬೆಳೆದಾವ, ದೊಡ್ಡ ದೊಡ್ಡ ಅದಾವ, ಶೈನಿಂಗ್ ಅದಾವ, ಅದನ್ನ ನೋಡಿದ್ರೆ ಕೊಳ್ಳಬೇಕು ಅನ್ನುವಂಥದ್ದು ಗ್ರಾಹಕರಿಗೆ ಆಗುತ್ತದೆ. ಇದು ಎಲ್ಲೆಲ್ಲಿ ನೀವು ಮಾರಾಟ ಮಾಡ್ತಾ ಇದ್ರಿ? ನಾವು ನೋಡ್ರಿ, ನಾವು ಮೊದಲನೇ ಹೇಳೋದು ಅಹಮದಾಬಾದ್ ನಾಗ್ಪುರ್ ಕಾನ್ಪುರ್ ತನ ನಾ ಇಲ್ಲಿ ಲೋಡ್ ಮಾಡ್ಕೊಂಡು ಹೋಗಿ ಮಾರ್ಕೊಟ್ ಬಂದೀನಿ ರೀ. ವಿಜಯವಾಡ ಹೋಗಿನಿ, ಬೆಂಗಳೂರು ಹೋಗಿದೆ, ಮೈಸೂರು ಹೋಗಿದೆ. ಈ ವರ್ಷ ಏನದ ಪುಣೆ ಭಾಗದಾಗ ತೀರಾ ಮಳೆ ಜರ್ ಜಾಸ್ತಿ ಆಗಿ ಅಲ್ಲಿ ಒಟ್ಟ ಕಾಯಿನಿಲ್ಲ ಆ ಏರಿಯಾದಾಗ. ಅಲ್ಲಿ ಮಾರ್ಕೆಟ್ ಭಾಳ ಚಲೋ ಅದ ರೀ. ಅಂದು ನನಗೆ ಮ್ಯಾಲಿನ ಪ್ಲಾಟ್ 750 ಹಿಡಿದು 150 ರೂಪಾಯಿ ಕಿಲೋ ಎವರೇಜ್ ಬಿತ್ತರಿ ಅದು. ಸಾಹೇಬ್ರ ಕಮ್ಮಿನು ಬತ್ತು ಹೆಚ್ಚಿಂದು ಬತ್ತು 260 ತನ ಮಾರ್ಯದ. ಸೈಜ್ ಚಲೋ ಇತ್ತು ಅದು, ಅದು ಒಂದು 42 ಲಕ್ಷ ಆಯ್ತು. ಇದು ಏನದ ಮನಿ ತೆಳಗಿನ ಪ್ಲಾಟ್ ಏನದ 80 ಹಿಡಿದು 300 ತನ ಮಾರ್ಯದ್ರಿ ಅದು. ಅಂದ್ರೆ ಕನಿಷ್ಠ 100, 110, 115 ಕಾಯಿ ಸೈಜ್ ಸಣ್ಣ ಅದ್ರಿ. ಅದು ಈ ರೀತಿ ನನಗೆ ಉತ್ಪನ್ನ ಬಂದದ್ರಿ. ಗರಿಷ್ಠ ಎಲ್ಲಿ ತನಕ ಹೋಗ್ತದೆ ರೇಟು? ರೇಟ್ ಗರಿಷ್ಠ ಅಂದ್ರೆ ಈಗ 300 ಮಾರುದೇ ಗರಿಷ್ಠ ರೀ. ಹಾ ರೀ, ಇನ್ನು ಮತ್ತೆ ಇನ್ನೊಂದು ಜರ ಮಾರ್ಕೆಟ್ದಾಗ ಅದ, ಇನ್ನು ಮುಂದೆ ತೀರಾ ಮಾಲಿಲ್ಲ, ಇನ್ನು ನಾನು 2 ಪ್ಲಾಟ್ ಅದಾವ, ಇನ್ನು ರೇಟ್ ಜಾಸ್ತಿ ಆಗ್ಬೋದ್ರಿ, ಜಾಸ್ತಿ ಆಗ್ಬೋದ್ರಿ. ನೀವೇನಾದ್ರೂ ಈಗ ಆಯಾ ಸೀಸನ್ಗೆ ಅಥವಾ ಈ ಸೀಸನ್ ನಮಗ್ ಬೇಕು, ಈ ತಿಂಗಳದೊಳಗೆ ನಮ್ಗೆ ಹಣ್ಣು ಬೇಕು ಅನ್ನುವಂಥದ್ದು ಏನಾದ್ರೂ ಉಪಚಾರ ಮಾಡಿ ಅದೇ ಟೈಮಿಗೆ ಬರುವಂತದ್ದು ಏನಾದ್ರೂ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರಿ? ಅದು ಬಹಳ ಮುಖ್ಯ ಅದ್ರಿ. ಮಾರ್ಕೆಟ್ ನಾವು ಕತ್ತೆ ಹಂಗೆ ದುಡಿದ್ರೆ ಬರೀ ಕೆಲಸ ಪಗಾರ ಬೀಳಂಗಿಲ್ಲ ಸಾಹೇಬ್ರ, ಟೆಕ್ನಿಕಲ್ನು ಓಡಿಸಬೇಕು. ಯಾವ ಎಳೆಯಾಗ ನಾವು ಮಾರ್ಕೆಟ್ಗೆ ಹೋಗ್ಬೇಕು, ಮಾರ್ಕೆಟ್ಗೆ ರೇಟ್ ಯಾವಾಗ ಸಿಗ್ತದೆ ನಮಗೆ? ಈಗ ಮಾವಿನ ಹಣ್ಣು ಸಂತ್ರ ಇವೆಲ್ಲ ಬಂದಾಗ ನಾವು ಮಾರ್ಕೆಟ್ಗೆ ಹೋಗೋದಿಲ್ಲ, ಹೌದಲ್ರಿ? ಮೇ ಜೂನ್ದಾಗ ನಾವು ಮಾರ್ಕೆಟ್ಗೆ ಹೋಗೋದಿಲ್ಲ. ನಾವು ಯಾಕಡೆ ಹೋದ್ರೆ ಮೀರಿ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ 15 ಇರ್ತಾನೆ ಲಾಸ್ಟ್, ಅಲ್ಲಿ ಬರುವಂಗೆ ನಾವು ಹೋಗ್ಬೇಕ್ರಿ. ಮುಂದೆ ಮಾವಿನ ಹಣ್ಣು ಬಂದು ಹೋಗ್ತು ಅಂದ್ರೆ ನಮಗೆ ರೇಟ್ ಆಗಲ್ಲ ಏನ್ರಿ. ಆನಂತರ ಸಂತ್ರ ಬರ್ತದ್ರಿ, ಡಿಸೆಂಬರ್ ನವಂಬರ್ ಥಂಡಿ ಇರ್ತದೆ, ಥಂಡಿಯಾಗ ಮಾರ್ಕೆಟ್ಗೆ ಹೋದ್ರೂ ರೊಕ್ಕ ಬರಲ್ಲ. ಅದಕ್ಕೆ ಇವು ತಪ್ಪಿಸ್ಕೊಂಡು ಉಳಿದ ಹೇಳಾಗ ನಾವು ಮಾರ್ಕೆಟ್ಗೆ ಹೋಗಿದ್ರಿ. ಇನ್ನಿತರ ಹಣ್ಣುಗಳು ಇರಲಾರ್ದಾಗ ನಾವು ಮಾರ್ಕೆಟ್ಗೆ ಹೋದೆವು, ದುಡ್ಡು ಸಿಗುತ್ತದೆ. ಮತ್ತೆ ಇನ್ನಿತರ ಹಣ್ಣುಗಳು ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ನಾವು ಗರಿಸಿದಂದ ಹಿಡಿಬೇಕು. ಇಲ್ಲಿ ಗರಿಸಿದಂದ ಹಿಡಿಬೇಕಾದ್ರೆ ಉತ್ಪನ್ನ ಜರ ಹೈರಾಣ ಭಾಳ ಆಗ್ತದೆ ರೀ. ಯಾಕೆ ಔಷಧಗಳು ಭಾಳ ತಿತ್ತಾವೆ, ಮಳೆಗೆ ಹಿಡಿಬೇಕು, ಮಳೆಗೆ ಯಾರು ಒಂದು ಹಿಡಿಯಂಗಿಲ್ಲ, ಕೊಳೆ ರೋಗ ಬರ್ತದೆ, ಇದು ಬರ್ತದೆ ಅಂತೇಳಿ ಹಗೂರು ಯಾವಾಗ ಬರ್ತದೆ ಅದೇಳಿಗೆ ಹಿಡಿದಿರ್ತಾರೆ ಅವರು. ಮತ್ತು ನಾವು ಗರಿಸಿದಂದ್ರೆ ಹಿಡಿದೊಂದಿರೋ ತ್ರಾಸಾಗಲ್ಲ. ಯಾಕೆ ಔಷಧಗಳು ಮತ್ತು ನಮ್ಮ ಸ್ಪ್ರೇ ಯೂನಿಟ್ ಅದ ರೀ, ಡ್ರ್ಯಾಗನ್ ಮಗ ಏನದ 3 ತಾಸನ ಹಿಡಿದಂದ 14 ಎಕರೆ ಸ್ಪ್ರೇ ಮಾಡ್ತಾನೆ ರೀ ಅವ. ಹಿಂಗಾಗಿ ಎಲ್ಲ ಅನುಕೂಲ ಮಾಡ್ಕೊಂಡಿದ್ದೀವಿ ಸಾಹೇಬ್ರ, ಉತ್ಪನ್ನ ತೋತೀವಿ ರೀ ನಾವು. ಅಂದ್ರೆ ನಿಮ್ಮ ಪ್ರಕಾರ ಈ ದಾಳಿಂಬೆಯನ್ನು ಬೆಳೆಯುವುದು, ಅದನ್ನು ನಿರ್ವಹಣೆ ಮಾಡೋದು, ಅದನ್ನು ಕಾಳಜಿ ಮಾಡೋದು ಭಾಳ ಕಷ್ಟದನು ಅಥವಾ ಏನ ಆರಾಮಾಗಿ ಮಾಡಬಹುದು ಒಂದ್ ಸ್ವಲ್ಪ ಅದ್ರೊಳಗೆ ಒಳ ಹೊಕ್ಕರ ಸಾಹೇಬ್ರ? ಅದ್ರ ಬಗ್ಗೆ ಜ್ಞಾನ ಇತ್ತು ಅಂತ ಸಹಜ ಮಾಡಬಹುದು. ಈಗ 68 ವರ್ಷ ನಾ ಮಾಡ್ತೀನಿ ಅಂತಂದ್ರೆ ನೀರು ನಾ ಬಿಡ್ತೀನಿ ರೀ. ನೀರ ಎಷ್ಟ 3-4 ಮಂದಿ ಆಳುಗಳು ಇರ್ತಾರ, ಮ್ಯಾಲಿನ ಕೆಲಸ ಮಾಡ್ತಾರ ಅವರು. ಆ ನೀರು ಬಿಡೋದು, ಗೊಬ್ಬರ ಬಿಡೋದು, ಇವೇನು ನಾವು ಮಾಡ್ತೀವಿ ಇವೆಲ್ಲ ನಾವು ಸ್ವಂತ ಮಾಡ್ಕೋತೇವ್ರಿ. ಯಾಕಂದ್ರೆ ಅವ್ರು ಹೆಚ್ಚಕ ಮಾಡ್ತಾರ, ಅವ್ರಿಗೆ ಜ್ಞಾನ ಇರಂಗಿಲ್ಲ. ಬಿಡ್ರಪ್ಪ ಅಂತ ಹೇಳಿದ್ರೆ ಬಿಟ್ಕೆರೆ ಚಾಲು ಮಾಡಿ ಮತ್ತೆ ಲೈನ್ ಎಟ್ಟು ಹೋಗಿ ಬಂದದ ಏನು ಸುದ್ದಿ ಏನು ಗೊತ್ತಿರಲ್ಲ. ಇದಕ್ಕೆ ಹೆಚ್ಚಕಮ್ಮ ನೀರು ಒಂದು ನಡೆಯಂಗಿಲ್ಲ. ದಾಳಿಂಬೆ ಲಿಮಿಟೆಡ್ ನೀರು ಜರ್ ಕರ್ತ ಕೊಟ್ಟೆವು. ಹಿಂದಕ್ಕೆ ನಮ್ಗೆ ಹಿರಿಯರು ಹೇಳ್ತೀರಿ, ಅರ್ಗಾವ್ ಇರ್ಬೇಕು ಬೆಳಿ ಅಂತೇಳಿ ಹೇಳ್ತಿದ್ರಿ ರೀ. ಅರ್ಗಾವ್ ಅಂದ್ರೇನು, ನಮ್ಮ ಜೀವಾಣುಗಳು ಅಭಿವೃದ್ಧಿ ಹೆಚ್ಚುವಂಥ ಅರ್ಗಾವ್ ಇದ್ದಾಕರ ಪೂರ್ತಿ ತಂಪಾಯ್ತು, ನೀರು ಜಾಸ್ತಿ ಆಯ್ತು ಅಂದ್ರೆ ಜೀವಾಣುಗಳು ಸಾಯ್ತಾವ. ಅದಕ್ಕೆ ಅವ್ರು ಹಿರಿಯರಿಗೆ ಅದ್ರದ್ದೇ ಇದು ಇದ್ದಿತ್ತಲ್ಲ ಜೀವಾಣುಗಳು ಇವು ಗೊತ್ತಿತ್ತಲ್ಲ, ಅರ್ಗಾವ್ ಇರಬೇಕು ಅನ್ನೋ ಒಂದು ಹೇಳ್ತಿದ್ರು ಅವರು. ಆ ಆಧಾರ ಮೇಲೆ ನಾವು ಮತ್ತೆ ಈಗ ಗೋರೆ ಸಾಹೇಬ್ರು ನಮಗೆಲ್ಲ ಅದ್ರ ಬಗ್ಗೆ ಟೆಕ್ನಿಕಲ್ ಹೇಳ್ಕೊಟ್ರೆ ಆ ಟೈಪ್ ಮಾಡ್ಕೋತೀವ್ರಿ ನಾವು. ಈಗ ಲೋಕಲ್ ಅಂದ್ರೆ ಲೋಕಲ್ ಅಂದ್ರೆ ನಮ್ಮ ಇಂಡಿಯಾದ ಮಾರ್ಕೆಟ್ ನೊಳಗೆ ಅಲ್ಲಲ್ಲಿ ನೀವು ನೋಡ್ಕೊಂಡು ಮಾಡ್ತಾ ಇದ್ರಿ, ಮಾರಾಟ ಮಾಡ್ತಾ ಇದ್ರಿ. ಹೊರಗೆ ಕಳಿಸುವಂತಹ ಏನಾದ್ರೂ ವಿಚಾರ ಎಂದಾದ್ರೂ ಮಾಡಿರಿ? ಮಾಡಿರಿ, ಕೊಟ್ಟಿದ್ದೀವಿ ಸರ್. ಹೊರಗೆ ನಾವು ಡೈರೆಕ್ಟ್ ಕೊಡ್ಲಾಕಾಗಲ್ಲ, ಆ ಏಜೆಂಟ್ರು ಬರ್ತಾರೆ ಯುರೋಪ್ ಎಕ್ಸ್ಪೋರ್ಟ್ದವರು. ನಾವು ರೆಸಿಡ್ಯೂ ಫ್ರೀ ಮಾಲ್ ತೆಗಿತೇವೆ ರೀ, ರಾಸಾಯನಿಕ ಸ್ವಲ್ಪ ಪ್ರಮಾಣ ಕಾಯಿ ಅಂತ. ಯಾಕಂದ್ರೆ ನಾವು ಜರ್ಸಿ ದನ ಕಟ್ಟಿ ಜವಾರಿ ದನಕ್ಕೆ ಹೋಗೋದ ಟಿಮ್ಮೆ ಹೋಗೋದ್ರೆ ಅದು ಹಿಂಡಂಗಿಲ್ಲ ರೀ ಏನ್ರಿ, ಅದು ಸೂಡುಗಟ್ಟಲೆ ತಿನ್ನೋದು. ಹಂಗೆ ಹೈಬ್ರಿಡ್ ತಳಿ ಇಳುವರಿ ಹೆಚ್ಚು ಹೋಗ್ಬೇಕಂದ್ರೆ ಸ್ವಲ್ಪ ಸೆಟ್ಟಿಂಗ್ದಾಗ ಹಂಗೆ ಹಿಂಗೆ ಸ್ವಲ್ಪ ರಾಸಾಯನಿಕ ಗೊಬ್ಬರ ಒಂದು ಸ್ವಲ್ಪ ಲಿಕ್ವಿಡ್ ಸೊಸೊಪ್ ಕೊಡ್ತೇವೆ ರೀ, ಸೈಜ್ ಬರ್ತದೆ. ಆ ರೀತಿ ಮಾಡ್ಕೊಂಡು ಎಕ್ಸ್ಪೋರ್ಟ್ ರೆಸಿಡ್ಯೂ ಫ್ರೀ ಬೇಕಂದ್ರೆ ಸರ್ಟಿಫಿಕೇಟ್ನೂ ಅದ ತಂದಿದ್ದನ್ನ ಅವ್ರು ಚೆಕ್ ಮಾಡಿಸ್ಕೊಂಡು ಬರ್ತಾರೆ ರೀ. ಆ ರೆಸಿಡ್ಯೂ ಮಾಡ್ತಂದ್ರೆ ಇಲ್ಲಿ ಲೋಕಲ್ ಬಜಾರ್ಗಿಂತ ಒಂದು 30 ರೂಪಾಯಿ ನಮಗೆ ಜಾಸ್ತಿ ಬರ್ತದೆ ರೀ ರೇಟ. ಹಾಂ, ರೊಕ್ಕ ಆಗ್ತದೆ ರೀ. 2-3 ಸಲ ಕೊಟ್ಟಿನಿ ರೀ ನಾ ಶೀತಲ್ ಎಕ್ಸ್ಪೋರ್ಟ್ ಇರ್ತೇಳಿ ಸಂಗೋಲಕ್ಕ ಅದಾರೆ ಅವ್ರಿಗೆ ಕೊಟ್ಟಿನ. ಅಂದ್ರೆ ಅವ್ರ ಜೋಡಿ ಮಾತಾಡಿ ಏನಾದ್ರೂ ಒಪ್ಪಂದ ಮಾಡ್ಕೊಂಡಿದ್ರಿ, ಮುಂದಿನ ದಿನಗಳಲ್ಲಿ ಸಹಿತ ನಾವು ರೆಗ್ಯುಲರ್ ಆಗಿ ಕಳಿಸ್ತೀವಿ ಅಂತೇಳಿ? ಹೌದು ಹೌದ್ರಿ. ಇಲ್ರಿ, ಅವ್ರು ಬರ್ತಾರ್ರಿ, ಫೋನ್ ನಮ್ಮ ನಂಬರ್ ಇರ್ತಾವ, ಬಂದದೇನ ಮಾಲ ಯಾವಾಗ ಬರ್ತದೆ ಏನು ಸುದ್ದಿ ಹಿಂಗೆ ಕೇಳ್ಕೊತಾರ್ರಿ. ಬಂದಿತ್ತು ಅಂದ್ರೆ ತಗೊಂಡು ತೊಗೊಂಡು ಬರ್ತಾರ್ರಿ ಅವ್ರು. ಬಂದು ಹಣ್ಣುಗಳು ತೊಗೊಂಡೋಗಿ ಚೆಕ್ ಮಾಡಿಸ್ಕೊಂಡು ಬಂದು

ಹೋಗ್ತಿದ್ದೇವ್ರಿ ನಾವು. ಬಂದಿರಿ ಹೊರಗೆ ಅರಿವಿ ಕಳೆದಿಟ್ಟು ಜಳಕ ಮಾಡಿ ನಮ್ಮ ಮನೆಯಾಗ ಹೋಗ್ತಿದ್ದೇವ್ರಿ ತೋಯಿಸಿ. ಈ ರೀತಿ ಮಾಡಿದ್ದೇವ್ರಿ ನಾವು. ಈಗ ನೋಡ್ರಿ, ತಾವು ಸಾವಯವದೊಳಗೆ ಬೆಳೀತಾ ಇದ್ದೀರಿ, ಬಹಳ ಒಳ್ಳೆ ಹಣ್ಣುಗಳನ್ನು ಬೆಳೀತಾ ಇದ್ದೀರಿ ಮಾರ್ಕೆಟ್ ನೊಳಗೆ. ಇದು ನೋಡ್ರಿ ಶಿವಯೋಗಿ ಅವರ ದಾಳಿಂಬೆ ಹಣ್ಣು ಐತೆ ಅಂತ ಹೇಳಿ, ಅದಕ್ಕೆ ಏನಾದರೂ ಒಂದ್ ಸ್ವಲ್ಪ ರೇಟ್ ಹೆಚ್ಚಿಗೆ ಬರುವಂತಹದ್ದು ಏನಾದರೂ ಆಗ್ಯದನ? ನಾವು ಕ್ವಾಲಿಟಿ ಕ್ವಾಂಟಿಟಿ ತಂದೇವ್ ಅಂದ್ರೆ ರೇಟ್ ಹೆಚ್ಚಿಗೆ ಅಂತೂ ಬಂದೇ ಬರ್ತದ್ರಿ. ನಾವ್ ಯಾರು ಕೇಳು ಹರ್ಕತಿ ಇಲ್ರಿ. ದಾಳಿಂಬ್ರಿಕಾಯಿ ನೋಡಿ ಮಾರ್ತಾರೆ, ನಾನು ಶಿವಯೋಗಿ ನೋಡಿ ಯಾರು ತೊಳಲ್ರಿ ಸಾಹೇಬ್ರ. ಆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಅಂದ್ರೆ ನಾವು ಸಾವಯವದೊಳಗಿನ ಹಣ್ಣ ರುಚಿ ಬಹಳ ಇರ್ತದೆ, ರುಚಿಕಟ್ಟ. ಈ ರಾಸಾಯನಿಕ ಹಾಕೋದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಬಹಳ ಅದ್ರಿ ಸಾಹೇಬ್ರ. ಅದು ತಿಂದು ನೋಡೋದವ್ರಿಗೆ ಗೊತ್ತ. ಈ ಸೂಪರ್ ಮಾರ್ಕೆಟ್ ಮಾರ್ತಾರೆ ಅಂದ್ರೆ ಎಂದ ಎಂತ ತರ್ತಾನ ಅಂತ ಕೇಳ್ತಾರೆ. ಈಗ ಏನಾದ್ರೂ ಎಂದ್ ಬರ್ತೀನಿ ಮತ್ತೆ ಮಾರ್ಕೆಟ್ ಕತ್ತ ಹಾ ಕೇಳ್ತಾರ್ರಿ ಅವರು. ಹಾ ಕೇಳ್ತಾರ್ರಿ ಕೇಳ್ತಾರ್ರಿ. ಹಾ ನಿಂಬೆ ಗಿಡ ಒಂದು ಎರಡೂವರೆ ಎಕರೆ ಅದಾವ ರೀ ಸರ್. ನಾನು ಎರಡೂವರೆ ಎಕರೆ ಹದಿನೈದು ಫುಟ್ ಅಂತರ ಮೇಲೆ ಹಚ್ಚಿದೆ, ವ್ಯವಸ್ಥಿತ ಬೆಡ್ ಮೇಲೆ ಹಚ್ಚಿದೆ, ಮತ್ತು ಡ್ರಿಪ್ ಮೇಲೆ ಅದಾವು, ಬೆಡ್ ಸಿಸ್ಟಮ್ ಮಾಡಿದೆ. ಭಾಳ ಉತ್ಕೃಷ್ಟ ನಿಂಬೆ ಕೈ ಬೆಳಿತೀರಿ ನಾ. ಹಾಂ ಇಳುವರಿನೂ ಭಾಳ ಚಲೋ ತೋತ. ಹಾಂ ಹಚ್ಚು ಪದ್ಧತಿ ಬೇರೆ ಅದ ರೀ ನಂದು. ಈ ಅಂದ್ರೆ 15x15 ಅದ ರೀ ನಾನು ನಿಂಬೆ ಗಿಡ. ಮತ್ತೆ ಈ ದಾಳಿಂಬ್ರದಂಗೆ ಹಿಂಗೆ ತಳಗೆ ಟೊಂಗೆದು ಬರ್ಬಿಡಂಗಿಲ್ಲ. ಈಗ ಒಬ್ಬೊಬ್ರು ನಿಂಬೆ ಗಿಡದ ಹೊಲ್ದಾಗ ನೋಡಿರ್ತೀವಿ, ಅವನು ಹಾಯ್ಲಿಕ್ಕೆ ನಿಂಬೆ ಕಾಯ್ಲಿಕ್ಕೆ ಬರಂಗಿಲ್ಲ. ಒಂದ್ರ ಮೇಲೆ ಒಂದು ಅಡ ತಿಡ ಬಿದ್ದಿರ್ತಾವ, ಒಳಗೆ ಹೋಗ್ಲಿಕ್ಕೆ ಸಹಿತ ಬರಲ್ಲ. ಅಲ್ಲಿ ಕಾಚಾಂಗ್ ಕಡ್ತಾರು, ನಿಂಬೆಕಾಯಿ ಹಂಗಾಯ್ತಾರು, ನಮ್ಗೆ ಗೊತ್ತಾಗಲ್ಲ. ನಾನು ಡ್ರಿಪ್ಪಿನ ಮೇಲೆ ಡಬಲ್ ಲೈನ್ ಡ್ರಿಪ್ ಲೈನ್ ಅವ್ರಿ ಎಲ್ಲ ಎರಡು ಕಡೆ. ಆದ್ರೆ ಮತ್ತೆ ಕೆಳಗೆ 2.5 ಫುಟ್ ನಾವು ಗಿಡ ಖುಲ್ಲಾ ಇರ್ತೇವ್ರಿ. ದಾಳಿಂಬ್ರಿಕಾದ್ರು ನಿಂಬೆ ಗಿಡಕ್ಕಾದ್ರು ನೆಲಕ್ಕೆ ಬಂದು ಹತ್ತು ಬಿಡಲ್ಲ. ಯಾಕಂದ್ರೆ ಗಾಳಿ ಬಿಸಿಲ ಆಡ್ತಂದ್ರೆ ಕಾಯಿ ಎಲ್ಲ ಕಡೆ ಒಳಗೆ ಸಲ್ಲ ಹೆಂಗಿಲ್ಲ ಗಿಡ ಏನ್ರಿ. ಮತ್ತೆ ಮಂದಿಯಲ್ಲಿ ಏನು ಮಾಡ್ತಾರೆ, ಒಳಗೆಲ್ಲ ಕೊಂಪೆ ಪಳ್ಳು ಇರ್ತದೆ, ಹೊರಗೆ ತುದಿಗಾಯಿ ನಿಂಬಿಕೆ ಆತವ. ನಮ್ಮ ಹಂಗಿಲ್ಲ ಸಾಹೇಬ್ರು, ಒಳಗನೇ ಕಾಯಿ ಒಳಗೆ ಕಾಯಿ ಆತದ, ಹೊರಗೂ ಆತದ, ಹೆಚ್ಚು ಗಿಡ ಬೆಳೆಯಂಗಿಲ್ಲ. ಎಲ್ಲಿ ಗಾಳಿ ಬಿಸಿಲು ಆಡಂಗಿಲ್ಲ ಅಲ್ಲಿ ಒಳಗೆ ಸಲ ಐತದ್ರಿ ಗಿಡ, ಕಾಯಿ ಹೂವು ಕಾಯಿನೇ ಆಗಂಗಿಲ್ಲ. ಆದ್ರೆ ಜನರಿಗೆ ಅದ್ರ ಜ್ಞಾನ ಇಲ್ಲ. ಮತ್ತೆ ಹಿಂಗಾಗಿ ಅವರು ಕೊಂಪೆ ಹಂಗೆ ಮಾಡ್ಕೊಂಡು ಕೂತಿರ್ತಾರೆ ನಿಂಬೆ ಗಿಡ. ಆದ್ರೆ ನಾನು ಕಂಡಪಟ್ಟಿ ಇಳುವರಿ ತೋತಾರಿ ಸರ್ ನಾನು ನಿಂಬೆ ಗಿಡದ ಉತ್ಪನ್ನ ಭಾಳ ಚಲೋ ತೋತ. ಈಗ ನೋಡ್ರಿ ನಿಂಬೆ ಅಂತಂದ್ರೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತೇಳಿ ನಿಂಬೆಯನ್ನ ಆಯ್ಕೆ ಮಾಡುವಂತದ್ದು, ಅದ್ರದ್ದು ಏನಾದರೂ ವಿಶೇಷವಾಗಿ ನಿಮಗೆ ಸೌಲಭ್ಯ ಉಂಟಾಗ್ಯದ ಇದು ನಿಂಬೆ ಇದ್ರೊಳಗೆ? ಇಲ್ರಿ, ನಿಂಬೆ ಬೆಳೆಗಾರ ಸಂಗತ ಒಂದು ಇಂಡಿಯಾಗ ಮಾಡ್ಯಾರಿ, ಹೋಗಿದ್ದೇವೆ ನಾವು. ಆದ್ರೆ ಇನ್ನುವರೆಗೆ ಅದ್ರ ಸೌಲಭ್ಯ. ಮತ್ತೆ ಇನ್ನೊಂದೇನಿರ್ತಾರೆ, ನಾವು ದಮ್ಮ ನಾ ಇಲ್ಲೇ ಹೊಲ್ದಾಗೆ ಪಗಾರ ರಗಡೆ ತೊಗೋತಾರೆ ನಾ. ಯಾ ಸಬ್ಸಿಡಿ ಪಬ್ಸಿಡಿ ಆಫೀಸ್ಗೆ ಹಂಗಂಗೆ ತಿರುಗಾಡೋ ಮನುಷ್ಯ ಅಲ್ರಿ. ಯಾಕಂದ್ರೆ ಹೊಲ್ದನ ಕೆಲಸ ಕೊಳಮ ಆಗ್ತದೆ. ನಾ ಹೊಲ ಬಿಟ್ಟು ನಾಲ್ಕು ದಿನ ತಿರುಗಾಡದನಂದ್ರೆ ನಂದು ಕಂಡಬಿಟ್ಟು ತುಟ್ಟಿ ಆಗ್ತದ್ರಿ. ಯಾರು ಸುಕ್ಕುಡು ಸಬ್ಸಿಡಿ ಅಟ್ಟು ಮಾತಾಟ್ಟು ಅಂಥ ವಿಚಾರಕ್ಕೆ ನಾವು ಹೋಗೋದೇ ಇಲ್ಲರಿ ಸರ್. ಹಾಂ ನಂದು ಹೊಲ್ದಾಗೆ ನನಗೆ ಉತ್ಪನ್ನ ರಗಡದ, ನಾ ಇಲ್ಲೇ ನಾನು ವೇಸ್ಟ್ ಟೈಮ್ ನನಗೆ ಆಗಿ ಬರಲ್ರಿ. ನಾನು ಹೊಲ್ದನ ಕೆಲಸ ಭಾಳ ಇರ್ತದ್ರಿ, ನಾ ಇಲ್ಲೇ ಮಾಡ್ಕೋತೀನಿ ಇರ್ತೆ. ಅಂದ್ರೆ ನಾನು ಯಾಕೆ ಹೇಳಿದೆ ಅಂದ್ರೆ, ಈಗ ಲಿಂಬಿಯ ಏನು ಉತ್ಪಾದನೆಗಳದಾವಲ್ಲ, ಲಿಂಬಿಯಿಂದ ಸಂಸ್ಕರಿತ ಉತ್ಪನ್ನಗಳು, ಅದರದ್ದು ಪೌಡರ್ ಮಾಡುವಂಥದ್ದು ಅಥವಾ ಬೇರೆ ಬೇರೆ ಏನೋ ಜ್ಯೂಸ್ ಮಾಡುವಂಥದ್ದು, ಹಿಂಗೆ ಸಾಕಷ್ಟು ಸುಮಾರು ಉತ್ಪನ್ನಗಳದಾವ, ಅವುಗಳನ್ನು ಮಾಡೋದಕ್ಕೆ ಅವಕಾಶಗಳದಾವ. ಇದ್ರ ಬಗ್ಗೆ ಏನಾದರೂ ನೀವು ವಿಚಾರ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ. ನಿಂಬೆ ಸಹಕಾರ ಸಂಘ ಮತ್ತು ಮಾಡಿದ್ದೇವಲ್ರಿ ಸಾಹೇಬ್ರ, ನಮ್ಮ ಎಸ್ ಡಿ ನಾದಗೌಡ್ರಿ ಪಾಟೀಲ್ ಅವರು, ನಾವು ಮತ್ತು ಅದು ಏನೋ ಮಾಡ್ತೇವೆ ತಂದಾರೆ ಇಂಡಿಯಾಗ, ಹಂಗೆ ಚರ್ಚೆ ಮಾಡ್ತೀವ್ರಿ ಅದ್ರ ಬಗ್ಗೆ. ಮತ್ತು ಏನು ಮಾಡ್ತಾರೆ ಏನು ಸುದ್ದಿ ನೋಡೋಣ್ರಿ ಎಲ್ಲಿ ಬರ್ತದೆ. ಈಗ ನಿಮ್ಮ ಒಂದು ತೋಟವನ್ನು ನೋಡಿ, ವಿಶೇಷವಾಗಿ ಯುವ ರೈತರು ಹೊಸದಾಗಿ ಏನು ಕೃಷಿ ಮಾಡಿ ಮುಂದೆ ಬರಬೇಕು ಅಂತಾರಲ್ಲ, ಅವರಿಗೆ ಏನಾದರೂ ಪ್ರೇರಣೆ ಆಗಿ ತಾವು ಕೂಡ ದಾಳಿಂಬೆ ಹಚ್ಚಿದಂಥದ್ದು ಅಥವಾ ಅದರೊಳಗೆ ಮುಂದೆ ಬಂದಂಥದ್ದು ಏನಾದರೂ ಉದಾಹರಣೆಗಳು? ಜನ ಕನಿಷ್ಠ ಅಂದ್ರೆ 4-5 ಜನ ಬರ್ತಾರೆ ಸಾಹೇಬ್ರೆ. ಮೋಟರ್ ಸೈಕಲ್ ಬರ್ತಾರೆ, ದೂರ ಹಿಡಿದು ಬರ್ತಾರೆ, ಮಹಾರಾಷ್ಟ್ರ ಹಿಡಿದು ಬರ್ತಾರೆ, ಮಹಾರಾಷ್ಟ್ರದವ್ರು ಬರ್ತಾರೆ. ನಾನು ಡೈಜೆಸ್ಟ್ ಟ್ಯಾಂಕ್ ಎಲ್ಲ ಆಟೋಮೆಟಿಕ್ ಪ್ಲಾಟಿಗೆ ಹೋಗುವಂಥ ವ್ಯವಸ್ಥೆ ಅದ್ರಿ ಫಿಲ್ಟರ್ ಆಗಿ. ಮತ್ತು ಅವೆಲ್ಲ ನೋಡ್ಲಿಕ್ಕೆ ಡೈಲಿ ಬರ್ತಾರೆ ಕರೆ. ಆದರೆ ನಾ 30 ವರ್ಷ 20 ವರ್ಷ ಆಯ್ತು ಡೈಜೆಸ್ಟ್ ಟ್ಯಾಂಕ್ ಅದೆಲ್ಲ ಮಾಡಿ, ದಿನ ಏನೂ ಇಲ್ಲಂದ್ರೂ ಒಬ್ರು ಇಬ್ಬರು ಅಂತರೂ ಬಂದಿರ್ತಾರೆ. ಮತ್ತು ಒಳಗೆ ಒಂದು ಕಾರ್ ತೊಗೊಂಡು ಬಂದಿರ್ತಾರೆ, ದೂರ ಹಿಡಿದು ಬರ್ತಾರೆ, ಗುಲ್ಬರ್ಗ ಹಿಡಿದು ಬರ್ತಾರೆ, ಈ ಕಡೆ ಕುಷ್ಟಿಗೆ ಹಿಡಿದು ಬಂದಾರ್ರಿ ಬರ್ತಾರೆ. ಆದ್ರೆ ಹೋಗಿ ಇಲ್ಲಿ ನೋಡಿ ಹೋಗಿ ಮಾಡಿದವ್ರಿ ನಾವು ಒಬ್ರಿಗೆ ನೋಡೇ ಇಲ್ಲ, ಒಬ್ಬರು ಮಾಡೇ ಇಲ್ಲ. ನಾವು ಮಾಡಿದೇವ್ರಿ ನಿಮ್ಗೆ ನೋಡಿ ಬಂದು ಹಿಂಗೆ ಬೆಳೆದಿದ್ದೇವೆ ಅನ್ನೋರಿಲ್ಲ. ಆದ್ರೆ ನಾ 2.5 ಲಕ್ಷ ರೂಪಾಯಿ ತಿಪ್ಪಿ ಕುಣಿಗೆ ಖರ್ಚು ಮಾಡೇನಿ ರೀ ಡೈಜೆಸ್ಟ್ ಟ್ಯಾಂಕ್ ಮಾಡ್ಲಿಕ್ಕೆ. ಆದ್ರೆ ಒಂದೇ ವರ್ಷನಾಗೆ ಅವೆಲ್ಲ ಬಂದ್ಬಿಟ್ಟು ನಾನು ಅಷ್ಟು ಇಳುವರಿ ತೊಗೊಂಡ್ರೆ ಅದ್ರ ಉತ್ಪನ್ನ ತೊಗೊಂಡ್ಬಿಟ್ನ. ಈಗ ಹೊಂಡ್ ಮಾಡಿದಂದ್ರೆ ಅದು ಉತ್ಪನ್ನ ಅದೇ ವರ್ಷ ತೊಗೊಂಡೇಬಿಟ್ನ. ಈ ರೀತಿ ನಂದು ಹಾಕದ್ರಂದ್ರೆ ಅದು ಡಬಲ್ ತೊಗೊಳವನಿರಿ ನಾ. ಆ ಇದ್ರೆ ಹಂಗೆ ಕೆಲಸ ಮಾಡಿರ್ತಾನೆ, ನಾ ಸ್ವತಃ ಮಾಡ್ತೇನೆ ಸಾಹೇಬ್ರೆ. ನಾವು ನುಕ್ಸಾನ್ ಅಂತೂ ನಾನು ಆಯುಷದಾಗ ನಾನು ಒಕ್ಕಲ್ತಂದಾಗ ಇಲ್ಲೇ. ಮತ್ತು ನೀರು 1 ಲೀಟರ್ ಇಲ್ಲರಿ, ಹೊರಗಿನ ನೀರು ತಂದು ಕಡಿ ಒಂದು ವರ್ಷ ದುಸ್ಕಳ್ಬೇಕು ರೀ. ಕೆನಾಲ್ಗೂ ನೀರು ಬರಲಿಲ್ಲ, ಟ್ರಕ್ ತಂದ್ರಿ ನಾ, ಟ್ರಕ್ ಅಲ್ಲಿ ನಿಂತದಲ್ರಿ, ಟ್ರಕ್ ಟ್ರ್ಯಾಕ್ಟರ್ ಕೂಡಿ ಕೊಂಡು ತಂದು ನೀರು ಹಾಕೊಂಡು ನಾ ಬೆಳೆದು ಮತ್ತೆ ಲಾಭ ಮಾಡ್ಕೊಂಡ್ರಿ. ಅವ್ರ ತುಟ್ಟಿ ಅಂತೂ ನಾ ಎಂದು ಇಲ್ಲೇ ರೀ. ಭಾಳ ಅದ್ಭುತ. ನಿಮ್ಮ ಜೋಡಿ ಯಾರಾದರೂ ಮಾತಾಡಬೇಕು ಅಂತಂದ್ರೆ ನಿಮ್ಮ ನಂಬರ್ ಕೊಡ್ತೀರಿ? ಕೊಡ್ತೀನಲ್ರಿ ಸರ್, 9380-24-888-7. ಆತ್ಮೀಯರೆ, ಶಿವಯೋಗಿ ಬಿರಾದಾರ್ ಅವ್ರ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರ ಮೊಬೈಲ್ ನಂಬರ್ ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಇದನ್ನ ಕೇಳಿ ಬರ್ಕೊಳ್ಬಹುದು. ಹೇಳ್ತೀನಿ ನಾನು, 9380-24-8887. ಈ ನಂಬರ್ ನ ತಾವು ಸಂಪರ್ಕ ಮಾಡಬಹುದು. ಒಳ್ಳೇದು ಶಿವಯೋಗಿ ಬಿರಾದಾರ್ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ವಿಶೇಷವಾಗಿ ಯುವಕರಿಗೆ ಸ್ಫೂರ್ತಿದಾಯಕವಾಗುವಂತಹ ಮಾತುಗಳನ್ನು ತಮ್ಮ ಅನುಭವದ ಮೂಲಕ ತಿಳಿಸಿಕೊಟ್ಟಿದ್ದೀರಿ. ಇನ್ನೊಂದು ಮಾತು, ಇವಮ್ಮ ರೇಡಿಯೋ ಕೇಂದ್ರದವರೇ ಬಂದಿದ್ದೀರಿ ಇಲ್ಲಿ, ರೈತ ಆತ್ಮಹತ್ಯೆ ಮಾಡ್ಕೋತಾನ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದ್ದೀರಿ. ಅದರೊಳಗೆ ಸಂದರ್ಶನ ಹೋಗ್ಯಾದ್ರಿ, ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋರು ರೈತರು ಅಲ್ಲ ಅಂದ್ರೆ, ಯಾಕಂದ್ರೆ ಸಾಲ ತಗೊಂಡಿಕೇರಿ ಅದ್ರ ಸದುಪಯೋಗ ಮಾಡ್ಕೊಳ್ಳೋರು ದುರುಪಯೋಗ ಮಾಡ್ಕೊಂಡ್ರೆ ಮತ್ತೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಸಹಜ ಮತ್ತೆ ದುರುಪಯೋಗ ಆಗಿರ್ತಲ್ರಿ ದುಡ್ಡು, ಅದು ಎದಕ್ಕೆ ತಗೊಂಡಿರ್ತಾರೆ, ಅದು ಸರಿಯಾಗಿ ಉಪಯೋಗ ಮಾಡ್ಕೊಂಡ್ರೆ ಭೂಮಿ ತಾಯಿ ಮೋಸ ಮಾಡಂಗಿಲ್ರಿ, ಉತ್ಪನ್ನ ಬಂದೇ ಬರ್ತದೆ. ನಾ ನೀರಿಲ್ಲ ಅಂದ್ರೆ ಇಷ್ಟು ಖಡಕ್ ನಾವು ಮಾತಾಡಿ ಬೆಳೀತ ಮತ್ತೆ ಅವ್ರೇನು ದುಡ್ಲಾರ್ದವ್ರು ಏನ್ ಮಾಡುದ್ರಿ, ಸುಮ್ಮನೆ ಏನ್ರ ಹೇಳ್ಕೊತ ಹೋಗ್ತಾರ್ರಿ ಅವರು, ಖರೆ ಅವ್ರು ದುಡಿಯವ್ರ ಅಲ್ಲ ಏನ್ರಿ, ಸುಮ್ಮನೆ ಹೇಳ್ತಿರ್ತಾರ ಸರಿಯಾಗಿ ಬೆಳೆದ್ರೆ ಮಾಡಿ ಹೊಲ ರೀ ಸಾಹೇಬ್ರ, ನಮ್ದು ಇಲ್ಲಿ ನೀರು ಇಲ್ಲ ನೀಡಿನ ಇಲ್ಲ, ಈ ನಾ 70-80 ಲಕ್ಷ ಮಾತು ಹೇಳ್ತೀನಿ. ಮತ್ತೆ ಅವ್ರು ದುಡಿಬೇಕಲ್ರಿ, ದುಡಿಯೋದು ಬಹಳ ಮಹತ್ವ, ಅದು ತಾಂತ್ರಿಕ ಬರೇ ಕತ್ತೆಂಗ್ ದುಡಿದ್ರು ಉಪಯೋಗ ಇಲ್ರಿ, ಟೆಕ್ನಿಕಲ್ ಉಪಯೋಗ ಮಾಡ್ಕೊಂಡು ದುಡಿದ್ರಪ್ಪ ಅಂದ್ರೆ ಉತ್ಪನ್ನ ಬಹಳ ಚಲೋ ಬರ್ತದ್ರಿ. ಮತ್ತೆ ಇಟ್ಟಾಗೇನು 3 ಮಕ್ಕಳು ಇಂಜಿನಿಯರ್ ಮಾಡಿಸಿದ್ರಿ, ತಮ್ಮನ ಮಕ್ಕಳು ನಾನು ಒಕ್ಕಲ್ತಂದ ಮೇಲೆ 3 ಮಕ್ಕಳಿಗೆ ಇಂಜಿನಿಯರ್ ಮಾಡಿಸಿದ್ರಿ, ಈಗ ಮೊಮ್ಮಕ್ಕಳನ್ನ ಹಾಕಕ್ಕೆ ಇಂಗ್ಲೀಷ್ ಮೀಡಿಯಂ ಹಾಕಿನ್ರಿ, ನಾನು ಒಕ್ಕಲ್ತಂದು ಖರ್ಚಿನ ಮೇಲೆ ರೀ. ಹ್ಞೂ ರೀ, ಬೆಂಗಳೂರಿಗೆ ಅದಾರ ರೀ ಇಬ್ರು, ಒಬ್ಬಕ್ಕಿಗೇನೋ ಲಗ್ನ ಮಾಡಿಕೊಟ್ಟಿನಿ, ಹಾಕಿನಿ ಇಂಜಿನಿಯರ್ ಇಲೆಕ್ಟ್ರಾನಿಕ್ ರೀ ಪುಣಾಕ ಆಡ್ರಿಕೆ. ಹ್ಞೂ ರೀ, ನಾನು ಒಕ್ಕಲ್ತಂದ ಮೇಲೆ ರೀ, ಮತ್ತೆ ಎಲ್ಲಿ 1 ರೂಪಾಯಿ ಸಾಲ ತೆಗೆದಿಲ್ರಿ ಸಾಹೇಬ್ರಿ, ಯಾವ ಬ್ಯಾಂಕ್ನಾಗ 10 ರೂಪಾಯಿ ಸಾಲ ಇಲ್ಲ ನಂದು, ನಾನು ಇಲ್ಲೇ ಇನ್ನ ನಾನೇ ಅಪ್ಡಿ ಇಟ್ಟಿದ್ರಿ ಬ್ಯಾಂಕ್ ಒಳಗೆ. ಹಾಂ, ಇದು ಹೆಮ್ಮೆಯ ವಿಷಯ ರೀ ನಮ್ದು. ಹೇಳೋ ದಾಳಿಂಬೆ ಕೃಷಿ ಬಗ್ಗೆ ತಮ್ಮ ಸುಮಾರು 30 ವರ್ಷಗಳ ಅನುಭವ ಏನದ, ಆ ಅನುಭವ ಎಲ್ಲರಿಗೂ ಮಾರ್ಗದರ್ಶನವಾಗಲಿ ಅಂತ ಹೇಳಿ ಹಾರೈಸಿ ತಾವು ಇಲ್ಲಿ ತನಕ ನಮಗೆ ಸಮಯ ಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ದಾಳಿಂಬೆ ಬೇಸಾಯದಲ್ಲಿನ ಅನುಭವ ಕುರಿತು ಇಂಡಿ ತಾಲೂಕು ಅರ್ಜನಾಳ ಗ್ರಾಮದ ಶಿವಯೋಗಿ ಗುರುಬಾಳಪ್ಪ ಬಿರಾದಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರುಳಿ. ಪಂಚನದಿಗಳ ಬೀಡು, ಐತಿಹಾಸಿಕ ಸ್ಮಾರಕಗಳ ನಾಡು, ಪ್ರಸಿದ್ಧ ಗುಮ್ಮಟನಗರಿಯ ಹೆಮ್ಮೆಯ ಆಕಾಶವಾಣಿ ವಿಜಯಪುರ ಕೇಂದ್ರಕ್ಕೆ ಈಗ 27ರ ಸಂಭ್ರಮ. ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯ ವಾಕ್ಯದೊಂದಿಗೆ 27 ವರ್ಷಗಳ ಸಾರ್ಥಕ ಸೇವೆಯ ಅನಾವರಣ. ಇದೇ ಸೆಪ್ಟೆಂಬರ್ 18ರಂದು ಬೆಳಗ್ಗೆ 11 ಗಂಟೆಗೆ ವಿಶೇಷ ಕಾರ್ಯಕ್ರಮ. ಪ್ರೀತಿಯ ಕೇಳುಗರೆ, ನೀವು ಕೂಡ ವಾಟ್ಸ್ಆಪ್ ಸಂದೇಶದ ಮೂಲಕ ಆಕಾಶವಾಣಿ ವಿಜಯಪುರಕ್ಕೆ ಶುಭ ಕೋರಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9026262939. ಸಂಖ್ಯೆಯಿಂದ ಇನ್ನೊಮ್ಮೆ ಗಮನಿಸಿ 9036262939. ಮರೆಯದಿರಿ, ಇದೇ ಸೆಪ್ಟೆಂಬರ್ 18ರಂದು ನಿಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರದ 27ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ಆಕಾಶವಾಣಿ ವಿಜಯಪುರ ಕೇಂದ್ರಕ್ಕೀಗ 27ರ ಸಂಭ್ರಮ. ಈಗ ಕೇಳಿ ಬಾಳಪ್ಪ ಹುಕ್ಕೇರಿ ಇವರ ಜಾನಪದ ಗೀತೆಗಳನ್ನ. ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ ಲಿಂಗ ಪೂಜೆಯ, ಲಿಂಗ ಪೂಜೆಯ, ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ ಗಂಗೆಯ ಮುನಿಗಳ ಸಂಗಮದೊಳು ಮಿಂದು, ಗಂಗೆಯ ಮುನಿಗಳ ಸಂಗಮದೊಳು ಮಿಂದು ಶೃಂಗಾಟದು ಪರ್ಯ ರಂಗ ಮಂಟಪದೊಳು, ಶೃಂಗಾಟದು ಪರ್ಯ ರಂಗ ಮಂಟಪದೊಳು ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ, ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ, ಲಿಂಗ ಪೂಜೆಯ ಪ್ರಾಣ, ಲಿಂಗ ಪೂಜೆ ಪ್ರಾಣ, ಲಿಂಗ ಪೂಜೆಯ ಮಾಡಿರೋ ವರ ಭಕ್ತಿ ಜಲವ ನೀಡಿ ವರ ಭಕ್ತಿ ಜಲವ ನೀಡಿ ವರ ಭಕ್ತಿ ಜಲವ ನೀಡಿ ಮಜ್ಜನಗೈದು ವಿರತಿ ಗಂಧವನೇ ತಿಡಿ ತಿಡಿ ವಿರತಿ ಗಂಧವನೇ ತಿಡಿ ಕರ್ಣೇಂದ್ರಿಯಗಳೆಂಬ ಮಿರುಗುವ ಕ್ಷತಿಯನ್ನಿಟ್ಟರುವೆಂಬ ನಿರ್ಮಲ ಸರಸ ಪುಷ್ಪವ ಸೂಡಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಪುರುಷವೆಂಬುವ ಧೂಪವ